ಇಂದು ನಿನ್ನ ಜನ್ಮದಿನ, ಇರಲಿ ನಿನಗೆ ಬುದ್ಧಿ ಮನ. ಇಂದು ನಿನ್ನ ಜನ್ಮದಿನ, ಇರಲಿ ನಿನಗೆ ಬುದ್ಧಿ ಮನ. ಜನಿಸಿ ಬಂದರು ಸಿರಿಯವನದ ನಡುವೆ ನೀನು ಜನಿಸಿ ಬಂದರು. ಕಿರಣ ಬಾಳು ಪೂರಣ, ನೀನು ನಮ್ಮ ಮನದ ಕಿರಣ ಬಾಳು ಪೂರಣ. ಶುಭವು ಇರಲಿ ಶುಭವು ಇರಲಿ ಬೆಳಗು ಜೀವನ, ಶುಭವು ಇರಲಿ ಶುಭವು ಇರಲಿ ಬೆಳಗು ಜೀವನ. ಪ್ರತಿ ಬಗ್ಗೆ ತುಯೂ